ಅವರಿಗೆ ಬೆಂಬಲವನ್ನು ನೀಡತಕ್ಕಂಥ ಒಂದು ವ್ಯವಸ್ಥೆಯನ್ನು ಕೂಡ ಕರ್ನಾಟಕದಲ್ಲಿ ಮಾಡಲಾಗಿದೆ. ಸಾಕಷ್ಟು ಸಂಘ ಸಂಸ್ಥೆಗಳು, ಉದಾಹರಣೆಗಾಗಿ ಬೆಂಗಳೂರಿನಲ್ಲಿರ್ತಕ್ಕಂಥ ರೈತ ಉತ್ಪಾದಕ ಸಂಸ್ಥೆಗಳ ಉತ್ಕೃಷ್ಟ ಕೇಂದ್ರ ಅವ್ರಿಗೆ ಬೇಕಾಗಿರ್ತಕ್ಕಂಥ ತರಬೇತಿಯನ್ನು ನೀಡ್ತದೆ. ವಿವಿಧ ಇಲಾಖೆಗಳು ತರಬೇತಿಯನ್ನು ನೀಡ್ತವೆ, ಬೆಂಬಲ ನೀಡ್ತವೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅಡಿಯಲ್ಲಿ ಬರ್ತಕ್ಕಂಥ ಹಲವಾರು ಏನೋ ಸ್ಕೀಮ್ಗಳ ಮುಖಾಂತರ ಅವರಿಗೆ ಹಣಕಾಸು ಸಹಾಯವನ್ನು ನೀಡಲಾಗ್ತದೆ. ಬ್ಯಾಂಕರ್ ಮುಖಾಂತರ ಅವರಿಗೆ ಬೇಕಾಗಿರ್ತಕ್ಕಂಥ ಧನ ಸಹಾಯವನ್ನು ನೀಡಲಾಗ್ತದೆ. ಇದು ಎಲ್ಲದಕ್ಕೂ ಮಿಗಿಲಾಗಿ ಅವರಿಗೆ ಬೇಕಾಗಿರ್ತಕ್ಕಂಥದ್ದು ಏನು ವಿಚಾರ ಅಂತಂದರೆ, ಅವರಿಗೆ ತಾವು ಬೆಳೆದಿರತಕ್ಕಂಥ ಉತ್ಪನ್ನಗಳನ್ನು, ಅವರು ಬೆಳೆದಿರತಕ್ಕಂಥ ಉತ್ಪನ್ನಗಳನ್ನು ಒಗ್ಗೂಡಿಸಿ ಅವನ್ನು ಒಂದು ಇಂಡಸ್ಟ್ರಿಯಲ್ ಸ್ಕೇಲಲ್ಲಿ, ಕೈಗಾರಿಕಾ ಉದ್ಯಮದ ಒಂದು ಮಾರ್ಗದಲ್ಲಿ, ಆ ಉದ್ಯಮೋಪಾದಿಯಲ್ಲಿ ಅವರು ಅವುಗಳನ್ನು ಮಾರುಕಟ್ಟೆ ಮಾಡಲಿಕ್ಕೆ ಬೇಕಾಗಿರತಕ್ಕಂಥ ಒಂದು ವ್ಯವಸ್ಥೆ ಇದೆ. ಅದು ಆಗಬೇಕು ಅಂತಂದರೆ ರೈತ ಉತ್ಪಾದಕ ಸಂಸ್ಥೆಗಳು ಬರೀ ಗೊಬ್ಬರ ಬೀಜ ಮಾರಾಟ ಮಾಡಿದರೆ ಆಗೋದಿಲ್ಲ. ತಾವು ಬೆಳೆದಿರತಕ್ಕಂಥ ಉತ್ಪನ್ನಗಳು ಬೆಳೆಯುವಾಗೂ ಕೂಡ ಬಹಳಷ್ಟು ಕಾಳಜಿ ವಹಿಸಬೇಕಾಗ್ತದೆ. ಏನು ಮಾರುಕಟ್ಟೆಯಲ್ಲಿ ಯಾವ ಉತ್ಪನ್ನಕ್ಕೆ ಹೆಚ್ಚು ಬೇಡಿಕೆ ಇದೆ ಅಂತಕ್ಕಂಥ ವಿಚಾರವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಅವರು ಆ ಒಂದು ವ್ಯವಸ್ಥೆಯನ್ನು ಮಾಡಬೇಕು. ಅದನ್ನು ನಾವು ಮಾಡದೆ ಹೋದರೆ ಖಂಡಿತವಾಗಿ ನಮಗೆ ಲಾಭದಾಯಕವಾಗಿರ್ತಕ್ಕಂಥ ಒಂದು ಏನು ಪದ್ಧತಿ ಬರಲಿಕ್ಕೆ ಸಾಧ್ಯ ಇಲ್ಲ. ಮೇವು ಮೆಲುಕು. ಮೇವಿನ ಬೆಳೆಗಳ ಬೇಸಾಯ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿಯ ಉದ್ಘಾಟನಾ ಸಮಾರಂಭ ಇದೇ ತಿಂಗಳ 17ರಂದು ಮಂಗಳವಾರ ಬೆಳಿಗ್ಗೆ 10 ಗಂಟೆಗೆ ಮಂಡ್ಯದ ವಿಸಿ ಫಾರ್ಮ್ನ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಕೋಲ್ಮನ್ ಸಭಾಂಗಣದಲ್ಲಿ. ಮೇವಿನ ಬೆಳೆಗಳ ಬೇಸಾಯ ಪ್ರಾತ್ಯಕ್ಷಿಕೆ ಜೊತೆಗೆ ಮೇವಿನ ತಳಿಗಳ ಬಿತ್ತನೆಯನ್ನು ಪಡೆಯುವ ಸುವರ್ಣ ಅವಕಾಶ ನಿಮಗಿದೆ. ಇದೇ ತಿಂಗಳ 17ರಂದು ಮಂಗಳವಾರ ಬೆಳಿಗ್ಗೆ 10 ಗಂಟೆಗೆ ಮೇವು ಮೆಲುಕು ಮೇವಿನ ಬೆಳೆಗಳ ಬೇಸಾಯ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿಯ ಉದ್ಘಾಟನಾ ಸಮಾರಂಭ ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಕೋಲ್ಮನ್ ಸಭಾಂಗಣದಲ್ಲಿ. ಬನ್ನಿ ಭಾಗವಹಿಸಿ. ಇನ್ನು ರೈತ ಉತ್ಪಾದಕ ಸಂಸ್ಥೆಗಳು ಖರೀದಿದಾರರ ಜೊತೆಗೆ ಸಾಕಷ್ಟು ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಇವತ್ತು ಇಲ್ಲಿ ನಮ್ಮ ಏನೋ ಸ್ಟೇಜ್ ಮೇಲಿದ್ದಾರೆ. ಅವರೊಂದಿಗೆ ಸಹಯೋಗ ಯಾವುದೇ ಇವತ್ತೇನಿದೆ, ಇಟ್ಸ್ ಎನ್ ಎರಾ ಆಫ್ ಕೊಲಾಬರೇಷನ್ ಅಂತ ಹೇಳ್ತೀವಿ ನಾವು. ನಾವೊಬ್ಬರೇ ಎಲ್ಲವನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ, ಸಂಘ ಸಂಸ್ಥೆಗಳ ಜೊತೆಗೆ ಕೈಜೋಡಿಸಬೇಕು. ಕೈಜೋಡಿಸುವಂತಹದ್ದು ಅವಶ್ಯಕವಾಗಿದೆ, ಅನಿವಾರ್ಯ ಕೂಡ ಆಗಿದೆ. ಹಾಗಿರುವುದರಿಂದ ಏನು ಅನಿವಾರ್ಯತೆ ನಮ್ಮ ರೈತ ಉತ್ಪಾದಕ ಸಂಸ್ಥೆಗಳಿಗಿದೆ ಅನ್ನುವಂಥದ್ರ ಬಗ್ಗೆ ನಾನು ನಾಲ್ಕು ವಿಚಾರಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಏನು ಅಂದರೆ, ನಾವು ಬೆಳೆದಿರತಕ್ಕಂಥ ಉತ್ಪನ್ನಗಳನ್ನು ಉತ್ತಮ ಬೆಲೆಗೆ ಮಾರಾಟ ಮಾಡಬೇಕು ಅಂತಂದರೆ ನಮ್ಮ ಖರೀದಿದಾರರು ಯಾರು, ಇದನ್ನು ಬೆಳೆ ಬಿತ್ತವನೆ ಮಾಡೋಕ್ಕಿಂತ ಮುಂಚೆನೇ ನಾವು ನಿರ್ಧರಿಸಿಕೊಳ್ಬೇಕು. ಬಿತ್ತನೆ ಮಾಡಿ 100 ಟನ್ ಬೆಳೆದು ಆಮೇಲೆ ಯಾರೂ ತೊಗೊಳ್ತಾ ಇಲ್ಲ ಅಂಥೇಳಿ ಮಾರ್ಕೆಟಿಗೆ ತರೋದು, ರೋಡ್ ಮೇಲೆ ಚೆಲ್ಲುವಂಥ ವ್ಯವಸ್ಥೆ ಖಂಡಿತ ಆಗ್ಬಾರ್ದು. ಇನ್ನು ರೈತ ಉತ್ಪಾದಕ ಸಂಸ್ಥೆಗಳು ತಾವು ಬೆಳೆದಿರತಕ್ಕಂಥ ಉತ್ಪನ್ನಗಳನ್ನು ಕನಿಷ್ಠ ಪ್ರಾರಂಭಿಕ ನಾವು ಹೇಳ್ತೇವೆ ಪ್ರೈಮರಿ ಪ್ರೊಸೆಸಿಂಗ್, ಗ್ರೇಡಿಂಗ್, ಕ್ಲೀನಿಂಗ್, ಅವನ್ನೆಲ್ಲ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಗಳನ್ನು ರೂಪಿಸಿಕೊಳ್ಳಲಿಕ್ಕೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಹಲವು ಯೋಜನೆಗಳಿದ್ದಾವೆ. ಸಾಕಷ್ಟು ಪ್ರಮಾಣದಲ್ಲಿ ಸಾಲವನ್ನು ನೀಡಲಾಗ್ತದೆ. ಅವರು ಬೆಳೆದಿರತಕ್ಕಂಥ ಉತ್ಪನ್ನಗಳನ್ನು ಮಾರುಕಟ್ಟೆಯಲ್ಲಿ ಬೆಲೆ ಬಹಳ ಕುಸಿದಿದ್ದರೆ ಅವುಗಳನ್ನು ಸುರಕ್ಷಿತವಾಗಿ ವೈಜ್ಞಾನಿಕವಾಗಿ ಸಂಗ್ರಹ ಮಾಡಲಿಕ್ಕೂ ಕೂಡ ಗುಡಾವಣಗಳನ್ನು ನಿರ್ಮಿಸಲಿಕ್ಕೆ, ಉದಾಹರಣೆಗಾಗಿ DMIದೊಂದು ಸ್ಕೀಮ್ ಇದೆ ಕೇಂದ್ರ ಸರ್ಕಾರದ, ಪ್ರತಿ FPOಗೆ ಸುಮಾರು 65-70 ಲಕ್ಷ ರೂಪಾಯಿಗಳ ಸಬ್ಸಿಡಿಯನ್ನು ಅವ್ರಿಗೆ ಕೊಡ್ತಾರೆ. ಉಳಿದು ಒಂದು 25-30 ಲಕ್ಷ ಅವ್ರ ಕೈಯಲ್ಲಿ ಹಾಕಿ ಮಾಡ್ಕೊಳ್ಬೇಕು. ಇನ್ನು ಅವರಿಗೆ ಕೋಲ್ಡ್ ಸ್ಟೋರೇಜು, 2 ಕೋಟಿ ರೂಪಾಯಿ ಅಗ್ರಿ ಇನ್ಫ್ರಾಸ್ಟ್ರಕ್ಚರ್ ಫಂಡಲ್ಲಿ 2 ಕೋಟಿ ರೂಪಾಯಿಗಳವರೆಗೆ ಯಾವುದೇ ಕೊಲ್ಯಾಟ್ರಲ್ ಇಲ್ಲದೇ ರೈತ ಉತ್ಪಾದಕ ಸಂಸ್ಥೆಗಳಿಗೆ ನೀಡ್ತಾರೆ. ಇಂಥ ಎಲ್ಲ ಯೋಜನೆಗಳನ್ನು ರೈತ ಉತ್ಪಾದಕ ಸಂಸ್ಥೆಗಳು ಬಳಸ್ಕೋಬೇಕು. ಬಳಸ್ಕೊಂಡಾಗ ಮಾತ್ರ ನೀವು ಒಂದು ದೊಡ್ಡ ಸಂಸ್ಥೆಯಾಗಿ ಹೊರಹೊಮ್ಮಲಿಕ್ಕೆ ಸಾಧ್ಯ ಇದೆ. ಅದರ ಜೊತೆಗೆ ನೀವು ಬೆಳೀತಕ್ಕಂಥ ಉತ್ಪನ್ನಗಳನ್ನು ಮಾರಾಟ ಮಾಡಲಿಕ್ಕೆ ಖರೀದಿದಾರ ಯಾರಿದ್ದಾರೆ, 1, 2, 3, 4 ಖರೀದಿದಾರನ ಕನಿಷ್ಠ ನೀವು ಸಂಪರ್ಕಿಸಬೇಕು. ಯಾರು ಒಳಿತು ಅವರೊಂದಿಗೆ ನಿರಂತರವಾದ ಸಂಪರ್ಕ, ಬೆಳೆ ಬಂದಾಗಷ್ಟೇ ಫೋನ್ ಹಚ್ಚೋದು, ಮತ್ತು ಬೆಳೆ ಮುಗಿದ ಮೇಲೆ ಅವ್ರ ಕಡೆ ನೋಡೋಂಗಿಲ್ಲ, ಮಾತಾಡ್ಸೋಂಗಿಲ್ಲ, ಹಂಗಲ್ಲ. ಈ ಸಂಬಂಧ ಬಹಳ ದಿನಗಳ ಕಾಲ ಉಳಿಬೇಕು. ಅವರೂ ನಿಮಗೆ ನಿಮ್ಮಿಂದ ಉತ್ಪನ್ನವನ್ನು ಖರೀದಿ ಮಾಡಬೇಕಂದ್ರೆ 3 ವಿಚಾರ. 1, ಎಷ್ಟು ಪ್ರಮಾಣದ ಉತ್ಪನ್ನವನ್ನು ನೀಡ್ತೀನಿ ಅಂತ ನೀವು ವಚನ ಕೊಟ್ಟಿರ್ತೀರಿ ಅಷ್ಟು ಪ್ರಮಾಣದ ಉತ್ಪನ್ನ ನೀಡ್ತಕ್ಕಂಥ ಪ್ರಯತ್ನ ಮಾಡಬೇಕು. 2, ಯಾವ ಗುಣಮಟ್ಟದ ಉತ್ಪನ್ನವನ್ನು ಅವರು ನಿಮ್ಮ ಕೂಡ ಒಪ್ಪಂದ ಮಾಡಿಕೊಳ್ಳುವಾಗ ಮಾತಾಡ್ತಾರೆ ಆ ಗುಣಮಟ್ಟದ ಉತ್ಪನ್ನವನ್ನು ಅವರಿಗೆ ನೀಡಬೇಕು. ಇದನ್ನು ಹೊರತುಪಡಿಸಿ ಎಲ್ಲೇ 1 ರೂಪಾಯಿ ಹೆಚ್ಚಿಗೆ ಬರ್ತದೆ ಅಂದ್ಕೊಳ್ಳೇನೆ ಸಂಸ್ಥೆ ಮುಖಾಂತರ ಮಾರಾಟದ ಹೊರಗೆ ತೊಗೊಂಡು ಹೋಗಿ ಮಾರಾಟ ಮಾಡೋದು, ಅಲ್ಲಿ 5 ರೂಪಾಯಿ ಕಡಿಮೆ ಆಗೇನು ಹೊಳ್ಳಿ ಇವ್ರ ಹಂತಕ್ಕೆ ಬರೋದು, ತೊಗೊಳ್ತಾ ಇಲ್ಲ ಅನ್ನುವಂಥದ್ದು. ಮಾರೋದು ಮಾರ್ತೀವಿ, ಹೆಂಗೂ ಯಾಕೆ ಇರ್ಲಕ್ಕ ಸಣ್ಣದು ಗ್ರೇಡು ಕಸ ಕಡ್ಡಿ ಎಲ್ಲ ತುಂಬಿ ಅದನ್ನು ಮಾಡ್ಕೊಂಬಾರ್ದು, ಇವೆಲ್ಲ ನಡೆಯಲ್ಲ. ಇದು ಪ್ರಾಮಾಣಿಕವಾಗಿರ್ತಕ್ಕಂಥ ವಿಚಾರವಲ್ಲ. ಇದನ್ನು ನಾವು ಮಾಡಿದ್ದೇ ಆದರೆ ಒಂದೊಂದು ವರ್ಷ ಒಬ್ಬೊಬ್ಬರನ್ನ ನಾವು ಕಳ್ಕೊತಾ ಹೋಗ್ತೀವಿ. ಅವರು ಕೇಳ್ತಾರೆ, ಹೇಗೆ ರೀ ಎಫ್ ಪಿ ಒ ಒಳ್ಳೆ ಸಪ್ಲೈ ಮಾಡ್ತದನ್ರಿ, ಅವ್ರ ಹತ್ರ ಹೋಗ್ಬೇಡ್ರಿ ಎಲ್ಲ ಕಸ ತುಂಬಿ ಕೊಡ್ತಾನವ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾನು ಇಲ್ಲಿ ಹೇಳ್ತಕ್ಕಂಥದ್ದು ವಿಚಾರ ಏನು ಅಂದರೆ, ರೈತ ಉತ್ಪಾದಕ ಸಂಸ್ಥೆಗಳು ತಮ್ಮ ರೈತ ಸದಸ್ಯರು ಬೆಳೆದಿರ್ತಕ್ಕಂಥ ಉತ್ಪನ್ನಗಳನ್ನು ಮಾರಾಟ ಮಾಡುವಂಥ ವ್ಯವಸ್ಥೆ ಏನಿದೆ ಅದನ್ನು ಭಾಳ ಅಚ್ಚುಕಟ್ಟಾಗಿ ನಿರ್ವಹಿಸ್ತಕ್ಕಂಥ ಪ್ರಯತ್ನ ಮಾಡಬೇಕು. ಇದರಲ್ಲಿ ಒಂದು ಮುಖ್ಯ ವಿಚಾರ ಏನು ಅಂದರೆ, ಎಷ್ಟು ಪ್ರಮಾಣದಲ್ಲಿ ನಾವು ಬೆಳೆಯನ್ನು ಬೆಳಿಬೇಕು. ನಮ್ಮ ಬೇಡಿಕೆನೇ 1,000 ಟನ್ ಇದ್ದರೆ 2,000 ಟನ್ ಬೆಳೆದ್ರೆ ಏನಾಗುತ್ತೆ, ನಮ್ಮ ಟೊಮ್ಯಾಟೋ ತಂದು ರಸ್ತೆಗೆ ಸೇಲ್ದಂಗೆ ಆಗ ಸಾಕಷ್ಟು. ಈಗ ಉದಾಹರಣೆಗಾಗಿ ನಮ್ಮಲ್ಲಿ ಹುನಗುಂದ ಅಂತ ಒಂದು ತಾಲೂಕಿದೆ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ. ಹುನಗುಂದ ತಾಲೂಕಿನಲ್ಲಿ ರಾಜ್ಯದ ದೇಶದ ಅತ್ಯಂತ ಉತ್ಕೃಷ್ಟವಾಗಿರ್ತಕ್ಕಂಥ ಕಡಲೆಯನ್ನು ನಮ್ಮ ರೈತರು ಬೆಳೀತಾರೆ. ಒಂದು ಸಣ್ಣ ಉದಾಹರಣೆ ಹೇಳ್ತಾ ಇದ್ದೀನಿ ನಿಮಗೆ. ಕಡಲೆಕಾಳು ಗೊತ್ತಲ್ಲ, ಕಡಲೆಕಾಳು ಮಾರುಕಟ್ಟೆಯಲ್ಲಿ ಅಂದರೆ ನಮ್ಮ ಬೆಳೆ ಹಾರ್ವೆಸ್ಟ್ ಆದಾಗ ನಮ್ಮ ಕೊಯ್ಲುವಾದಾಗ 35-45 ರೂಪಾಯಿಗೆ ಒಂದು ಕಿಲೋಗ್ರಾಮ್ ಇರ್ತದೆ ಅಷ್ಟೆ. ಅದಕ್ಕಿಂತ ಹೆಚ್ಚಿಗೆ ಏನು ಇರುವುದಿಲ್ಲ, ಯಾಕಂದರೆ ಅವಾಗ ಸಾಕಷ್ಟು ಮಾರುಕಟ್ಟೆ ಬರ್ತಿರ್ತದೆ. ರೈತ ಉತ್ಪಾದಕ ಸಂಸ್ಥೆಗಳು ಅವುಗಳನ್ನು ಖರೀದಿ ಮಾಡಬೇಕು, ಆ ಬೆಲೆಗೆ ಕೊಡಬೇಕು, ಅವತ್ತು ಅವ್ರ ರೈತರ ಸದಸ್ಯರಿಗೆ ಅದನ್ನು ಜಮಾ ಮಾಡಿಬಿಡಬೇಕು. ಅದಾದ ಮೇಲೆ ಅದನ್ನು ಗ್ರೇಡಿಂಗ್ ಅಂತ ಹೇಳ್ತೀವಿ ನಾವು, ಸಾರ್ಟಿಂಗ್ ಮತ್ತು ಗ್ರೇಡಿಂಗ್ ಮಾಡುವ ಮುಖಾಂತರ ಅದರಲ್ಲಿ 100 ಕೆಜಿ ಕಡಲೆಕಾಳನ್ನು ನೀವು ತಗೊಂಡ್ರೆ ಸುಮಾರು 20-25 ಕಿಲೋ ಫಸ್ಟ್ ಗ್ರೇಡ್ ಇರ್ತದೆ. ಇಲ್ಲಿ ಯಾರು ನಾವು ತಿನ್ನೋದು ಯಾವ ಫಸ್ಟ್ ಗ್ರೇಡ್ ಕಡಲೆ ನಿಮ್ಗೆ ಯಾರಿಗೂ ಸಿಗಲ್ಲ, ಎಲ್ಲ ಎಕ್ಸ್ಪೋರ್ಟ್ ಆಗಿ ಹೋಗ್ತದೆ. ಇಲ್ಲಿ ನಾವು ತಗೊಳ್ತಾ ಇರೋದು ಇಲ್ಲೇ ಏನು ಬೆಸ್ಟ್ ಕಡಲೆ ಇದೆ, ಭಾಳ ಸುಂದರವಾಗಿದೆ, ದೊಡ್ಡ ದೊಡ್ಡ ಕಾಳು ಅಂತ ಏನು ಹೇಳ್ತೀವಿ ಸೆಕೆಂಡ್ ಗ್ರೇಡ್ ಅದು. ಸೊ ಆ 20%-25% ಕಡಲೆಯೊಳಗೆ ನೀವು ಕೊಟ್ಟಿರ್ತಕ್ಕಂಥ ಎಲ್ಲ ನಿಮ್ಮದು ಬೆಲೆ ವಾಪಸ್ ಬರ್ತದೆ. ಇನ್ನು ಉಳಿದಿರ್ತಕ್ಕಂಥ 80% ನಿಮಗೆ ಲಾಭನೇ. ಬರೀ ಗ್ರೇಡಿಂಗ್ ಮಾಡೋದ್ರಿಂದ ಹೇಳ್ತಾ ಇದ್ದೀನಿ ನಾನು ನಿಮಗೆ. ಸೆಕೆಂಡ್ ಗ್ರೇಡ್ ಏನು ಬರ್ತದೆ, ಇಲ್ಲಿ ಫಸ್ಟ್ ಗ್ರೇಡ್ ಅದು ನೀಟಾಗಿ ಪ್ಯಾಕ್ ಮಾಡಿ ಸಿ ಲೇಬಲಿಂಗ್ ಮಾಡಿ ಮಾರಾಟ ಮಾಡೋದು. ಥರ್ಡ್ ಗ್ರೇಡು ನಾವೇನು ಮಾಡ್ತೇವೆ, ಪುಟಾಣಿ ಮಾಡೋದಕ್ಕೆ ಅಥವಾ ಕಡಲೆ ಬೇಳೆ ಮಾಡೋದಕ್ಕೆ. ಇನ್ನು ಲಾಸ್ಟ್ ಗ್ರೇಡ್ ಎಲ್ಲ ಈಚಕಾಳು ಪೀಚಕಾಳು ಇರ್ತದಲ್ಲ, ಶೇಪ್ ಇರಲಾರದು, ಅದನ್ನು ನಾವು ಹಿಟ್ಟು. ಈಗೇನು ಮಾರ್ಕೆಟಲ್ಲಿ ಹೋಗಿ ಭಾಳ ಸುಂದರವಾದ ಪಾಕೆಟ್ನೊಳಗೆ ಹಿಟ್ಟು ತರ್ತಿರಲ್ಲ, ಅವೆಲ್ಲ ಪೀಚಕಾಳದಿಂದ ಬಂದು ಹಿಟ್ಟು, ತಮಗೆಲ್ಲ ಗೊತ್ತಿರಲಿ. ಸೊ ಹೀಗೆ ಬರೀ ಗ್ರೇಡಿಂಗ್ ವ್ಯವಸ್ಥೆಯನ್ನು ರೈತ ಉತ್ಪಾದಕ ಸಂಸ್ಥೆಗಳು ಮಾಡುವ ಮುಖಾಂತರ 2-4 ಪಟ್ಟು ಲಾಭವನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಇದನ್ನೆಲ್ಲ ಮಾಡೋಂಗಿಲ್ಲ, ಅವರೇ ಮಾಡ್ಕೊಂಡು ಹೋಗಲಿ, ಇವರೇ ತುಂಬಿಕೊಂಡು ಹೋಗಲಿ. ಈಗ ನಮ್ಮ ಹಿರಿಯೂರು ಚಿತ್ರದುರ್ಗ ಹಿರಿಯೂರಿಂದ ಈರುಳ್ಳಿ ಮಾರ್ತಾರೆ. ಈರುಳ್ಳಿ ಮಾರಾಟ ಮಾಡಬೇಕು ಅಂದರೆ ಒಂದು ಗ್ರೇಡ್ ಒಂದು ಸೈಜ್ ಇರ್ತದೆ, ಅವನು ತುಂಬ್ಕೊಂಡು ಬರುವಾಗ ಸಣ್ಣದು ದೊಡ್ಡದು ಎಲ್ಲ ಕೂಡಿಸಿ ತೊಗೊಂಡು ಬರ್ತಾರೆ. ಅವನಿಗೇನು ಅಷ್ಟು ಹೋಗಿಬಿಡಲಿ, ನಾನು ಸಣ್ಣದು ಯಾರು ತೊಗೊಳ್ತಾರೆ, ದೊಡ್ಡದು ಕಷ್ಟ ಇವರು ತೊಗೊಂಡು ಹೋಗ್ತಾರೆ. ಎಲ್ಲದಕ್ಕೂ ಕೂಡ ನಾವು ಒಂದು ವೈಜ್ಞಾನಿಕವಾಗಿರ್ತಕ್ಕಂತಹ ಚಿಂತನೆ ಮತ್ತು ತಳಹದಿಯ ಮೇಲೆ ವ್ಯವಹರಿಸಿದರೆ ಮಾತ್ರ ನಾವು ವ್ಯವಸ್ಥೆಯಲ್ಲಿ ಫಲಪ್ರದರಾಗಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ನಮ್ಮ ಉತ್ಪನ್ನವನ್ನು ಖರೀದಿ ಮಾಡತಕ್ಕಂಥ ದೊಡ್ಡ ಪ್ರಮಾಣದ ಖರೀದಿದಾರೇನಿದ್ದಾರೆ ಅವರೊಂದಿಗೆ ವಿಶ್ವಾಸ ಹಾಗೂ ವ್ಯವಹಾರದ ಚಿಂತನೆಗಳು ಸ್ಪಷ್ಟವಾಗಿರಬೇಕು. ಅವರಿಗೆ ಒಂದು ವಿಶ್ವಾಸ ಇರಬೇಕು, ಇಂಥ ರೈತ ಉತ್ಪಾದಕ ಕಂಪನಿ ಹತ್ರ ನಾನು ಹೋದರೆ ನನಗೆ ಉತ್ಕೃಷ್ಟ ಗುಣಮಟ್ಟದ ಉತ್ಪನ್ನ ಸಿಗ್ತದೆ, ನಾನು ಅವರಿಂದ ಖರೀದಿ ಮಾಡಲಿಕ್ಕೆ ಅಡ್ಡಿ ಇಲ್ಲ. ಮೋಸ ಒಮ್ಮೆ ಮಾಡ್ಬೋದು, ನೀವು 2 ಸರಿ ಮಾಡೋದು, 3ನೇ ಸರಿ ಮೋಸ ಮಾಡಿದ್ರೆ ನಡೆಯಲ್ಲ. ಸೊ ಹಾಗಾಗಿ ನಾನೇನು ಹೇಳ್ತಾ ಇರೋದಂದರೆ, ರೈತ ಉತ್ಪಾದಕ ಸಂಸ್ಥೆಗಳು ನಾವು ಬಹಳಷ್ಟು ವಿಶ್ವಾಸಾರ್ಹತೆಯನ್ನು ಪಡ್ಕೊಳ್ಬೇಕಾಗಿದೆ. ಅವರು ಕೂಡ ಅಷ್ಟೇ, ಅವ್ರು ನಿಮಗೆ ಒಮ್ಮೆ ಮೋಸ ಮಾಡಿದ್ರೆ 2ನೇ ಸರಿ ಯಾರೂ ಅವರಿಗೆ ಮಾರಾಟ ಮಾಡಲ್ಲ. ಸೊ ಅದು ಕೂಡ ನಿಮಗೂ ಕೂಡ ಅನ್ವಯವಾಗ್ತದೆ. ಇನ್ನು 2ನೇದ್ದು, ವ್ಯವಹಾರಗಳನ್ನು ಭಾಳ ಸ್ಪಷ್ಟವಾಗಿ ಮಾಡಬೇಕು. ಲಿಖಿತ ರೂಪದಲ್ಲಿ ಮಾಡಲಿಕ್ಕೆ ಸಾಧ್ಯವಾದರೆ ಲಿಖಿತ ರೂಪದಲ್ಲಿ ಮಾಡಬೇಕು, ಇಲ್ಲ ವಿಶ್ವಾಸದ ಆಧಾರದ ಮೇಲೆ ಮಾಡಬೇಕು. ವ್ಯವಹಾರವನ್ನು ಮಾಡುವಾಗ ಕೇವಲ ಒಬ್ಬರ ಜೊತೆಗೆ, ಒಂದೇ ಸಂಸ್ಥೆಯ ಜೊತೆಗೆ ದಯವಿಟ್ಟು ಮಾಡಬೇಡಿ. 3-4 ಸಂಘ ಸಂಸ್ಥೆಗಳ ಜೊತೆಗೆ ಅದೇ ಉತ್ಪನ್ನಕ್ಕೆ ವ್ಯವಹಾರ ಮಾಡಿಕೊಳ್ಳಿ. ಒಂದು ರೂಪಾಯಿ ಕಡಿಮೆ ಕೊಡ್ಬೋದು, ಇನ್ನೊಬ್ಬರು 1 ರೂಪಾಯಿ ಜಾಸ್ತಿ ಕೊಡ್ಬೋದು. ಆದರೆ ಆ 4 ಜನ ಖರೀದಿದಾರರನ್ನು ನೀವು ಮೌಲ್ಯಮಾಪನ ಮಾಡಿ ಅವರ ಒಂದು ವಿಚಾರ ಆಚಾರ ಕೆಲಸ ಆಗಿದೆ, ಸರಿಯಾಗಿದ್ದಾರಾ ಇಲ್ವಾ, ಸರಿಯಾಗಿ ಪೇಮೆಂಟ್ ಮಾಡ್ತಾರಾ ಪೇಮೆಂಟ್ ಮಾಡೋದಿಲ್ವೋ, ಎಲ್ಲ ವಿಚಾರಗಳನ್ನು ತಿಳ್ಕೊಂಡು ಮುಂದಿನ ವರ್ಷ ಯಾರು ನಿಮಗೆ ಸರಿಯಾಗಿ ವ್ಯವಹರಿಸುವುದಿಲ್ಲವೋ ಅವರನ್ನು ಬಿಟ್ಟು ಯಾರು ಚೆನ್ನಾಗಿ ವ್ಯವಹರಿಸ್ತಾರೆ ನೀವು ಅವರ ಜೊತೆಗೆ ವ್ಯವಹಾರವನ್ನು ಮುಂದುವರಿಸಬೇಕು. ಇದು ಯಾಕೆ ಅನಿವಾರ್ಯ ಅಂತಂದರೆ, ನಿಮ್ಮ ಉತ್ಪನ್ನಗಳು ಮಾರಾಟವಾಗಲೇಬೇಕು. ಬೆಳೆದಿರತಕ್ಕಂಥ ಎಲ್ಲ ಉತ್ಪನ್ನಗಳನ್ನು ನಾವೇ ತಿನ್ನೋಕ್ಕಾಗಲ್ಲ. ನಮ್ಮ ಉತ್ಪನ್ನಗಳನ್ನು ಮಾರಾಟ ಮಾಡಬೇಕು ಅಂತಂದರೆ ಖಂಡಿತವಾಗಿಯೂ ನಾವು ಬೇರೆಯವ್ರ ಜೊತೆಗೆ ಒಪ್ಪಂದಗಳನ್ನು ಮಾಡಿಕೊಳ್ಬೇಕು. ಇದು ಅನಿವಾರ್ಯ ಮತ್ತು ಅವಶ್ಯಕವಾಗಿರ್ತಕ್ಕಂಥ ವಿಚಾರ. ಸೊ ಹಾಗಾಗಿ ನನ್ನ ಒಂದು ಸಲಹೆ ರೈತ ಉತ್ಪಾದಕ ಸಂಸ್ಥೆಗಳಿಗೆ ಏನು ಅಂದರೆ, ರಾಜ್ಯದಲ್ಲಿ ದೇಶದಲ್ಲಿರ್ತಕ್ಕಂಥ ಎಲ್ಲ ಏನೋ ಸ್ಕೀಮ್ಗಳಿರಬಹುದು, ಅವಶ್ಯಕತೆಗಳಿಗೆ ಸಹಾಯ ಮಾಡತಕ್ಕಂಥ ಯೋಜನೆಗಳಿರಬಹುದು, ಅವೆಲ್ಲವುಗಳನ್ನು ಬಳಸ್ಕೋಬೇಕು. ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿರ್ತಕ್ಕಂಥ ದೊಡ್ಡ ದೊಡ್ಡ ಖರೀದಿದಾರನ್ನು ಗುರುತಿಸಬೇಕು. ಖರೀದಿದಾರರ ಅವಶ್ಯಕತೆಗೆ ಬೇಕಾಗಿರತಕ್ಕಂಥ ಗುಣಮಟ್ಟದ ಉತ್ಪನ್ನಗಳನ್ನು ಬೆಳೆಸಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಉದಾಹರಣೆಗಾಗಿ ತೊಗರಿ, ತೊಗರಿ ಗೊತ್ತಲ್ಲ, ತೊಗರಿ ಬೇಳೆಯನ್ನು ಮಾರಿ ನಾವು ತಿಂತೇವೆ. ತೊಗರಿ ಮಾರ್ಕೆಟಲ್ಲಿ 55 ರೂಪಾಯಿ ಒಮ್ಮೆ ಏನೋ ಇದು ಬಂತಂದರೆ, ಮಾರ್ಕೆಟ್ ಗ್ಲಟ್ ಆಯ್ತಂದ್ರೆ 45-55 ರೂಪಾಯಿ, ಮುಂದೆ 2 ತಿಂಗಳ ಬಿಡಿ 100 ರೂಪಾಯಿ. ನೀವು ನಿಮ್ಮ ಇದರಲ್ಲಿ ತರಿಸ್ತಾರೆ ತಾಯಂದರು, ಏನು ಇಲ್ಲಿ ನಿಮ್ಮ ಯಾವುದವು ಆನ್ಲೈನಲ್ಲಿ ತರಿಸ್ಕೊಳ್ತಾರಲ್ಲ ಅವ್ರು ತೆಗೆ, ಒಂದು ದಿವಸ ಯಾರಾದರೂ ನೋಡಿದಿರಾ ತೊಗರಿ ಬೇಳೆ ಬೀಜದ್ದು ಎಷ್ಟಿದೆ ಒಂದು ಕೆ ಜಿಗೆ ಹೇಳಿಮ್ಮ, 1 ಕೆ ಜಿ 1/2 ಕೆ ಜಿಗೆ ಎಷ್ಟಿದೆ ಹೇಳಿ ಹೇಳಿ, ಯಾರೂ ನೋಡಲ್ಲ ಅದನ್ನು. ಯಾಕಂದ್ರೆ ಈಗ ಬರೆದ ಸ್ವಾಪ್ ಮಾಡ್ದೆ ಕೊಟ್ಟ ಅವ್ನು ತೊಗೊಂಡೆ ಹೋದ, 230 ರೂಪಾಯಿಗೆ 1 ಕೆ ಜಿ ಮಾರ್ತಾರೆ. ನೀವು ಹೋಗಿ ಒತ್ತಾಗದ್ ನೋಡಿ ಆನ್ಲೈನಲ್ಲಿ 230, 240, 280 ರೂಪಾಯಿಗೆ 1 ಕೆ ಜಿ ತೊಗರಿ ಬೇಳೆ. ಅದರಲ್ಲಿ ಏನು ಮಾಡಿರ್ತಾರೆ, 4-6 ವೆರೈಟಿ ಅದ್ರ 20 ವೆರೈಟಿ ಅದಾವೆ ನಮ್ಮ ಹತ್ರ, ನನಗೆ ಗೊತ್ತಿತ್ತು. ಅವು ಎಲ್ಲವನ್ನು ಕೂಡಿಸಿ ಮಾರಾಟ ಮಾಡಿಬಿಟ್ರೆ ಅವರು ಅಡುಗೆ ಮಾಡುವಾಗ ಒಂದು ಬೇಗ ಕುದ್ದು ಹೋಗ್ತದೆ, ಇನ್ನೊಂದು ಕುದಿಯೋದೇ ಇಲ್ಲ. ಮನೆಯಾಗ ಯಾರ ಒಂದು ಫಜೀತಿ ಯಾರಿಗೆ ಅಂದರೆ ಗಂಡ ಏನಾದರೂ ಹೋಗಿ ಕಡಲೆ ತೊಗರಿ ಬೇಳೆ ಮಾರ್ಕೆಟಿಂದ ತಂದು ಕೊಟ್ಟಿದ್ರೆ ಅವನ ಕತೆ ಮುಗಿತಾವತ್ತು. ಯಾಕಂದರೆ ಎಲ್ಲಿ ತಗೊಂಡು ಬಂದಿದ್ದೆ ನೀನು, ಒಂದು ಕಾಲು ಕುದ್ದಿದೆ, ಒಂದು ಕಾಲು ಕುದ್ದಿಲ್ಲ, ಒಂದು ಒಡೆದು ಹೋಗಿದೆ, ಒಂದು ರಾಡಿಯಾಗಿ ಹೋಗಿದೆ ಅಂತ. ಸೊ ಹಾಗಾಗಿ ಉತ್ಪನ್ನಗಳನ್ನು ಕ್ರೋಢೀಕರಣ ಮಾಡುವಾಗೂ ಕೂಡ ರೈತರು ಒಂದೇ ತಳಿಯ ಬೆಳೆಗಳನ್ನು ಬೆಳೀಲಿಕ್ಕೆ ಪ್ರಯತ್ನ ಮಾಡಬೇಕು. ಮಾರುಕಟ್ಟೆಗೆ ಅವ್ರಿಗೆ ಸಹಾಯ ಆಗಬೇಕಲ್ಲ, ಖರೀದಿದಾರರಿಗೆ ಸಹಾಯ ಆಗಬೇಕಲ್ಲ. ಅಲ್ಲಿ ಮಾರುತಿ ಇದೆ, ಇನ್ನೊಂದಿದೆ, 108 ತಳಿಗಳನ್ನು ಕೂಡಿಸಿ ನಾವು ತೊಗರಿ ಬೇಳೆ ಮಾಡಿದರೆ ಅವುಗಳ ನಾವು ಏನು ಕುಕ್ಕಿಂಗ್ ಕ್ವಾಲಿಟೀಸ್ ಅಂತ ಹೇಳ್ತೀವಿ, ಅವುಗಳನ್ನು ನಾವು ಬೇಯಿಸಲಿಕ್ಕೆ ಇರತಕ್ಕಂಥ ಗುಣಧರ್ಮಗಳು ಬೇರೆ ಬೇರೆ ಆಗಿರ್ತವೆ. ಕೆಲವೊಂದು ರಾತ್ರಿಯೆಲ್ಲ ಇಟ್ಟರೂ ಕೂಡ ಅದು ಹಳಸಲ್ಲ, ಇನ್ನು ಕೆಲವೊಂದು 3 ಗಂಟೆಗಳಲ್ಲಿ ಹಳಸಿ ಹೋಗ್ತದೆ. 3 ಗಂಟೆಯಲ್ಲಿ ಹಳಸು 4 ಕಾಳುಗಳದರಲ್ಲಿ ಕೂಡಿದ್ರೂ ಸಾಕು ನಿಮ್ಮದು ಪೂರ್ತಿ ಬೇಳೆ ಹಳಸಿ ಹೋಗ್ತದೆ. ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದಾರೆ, ಇದನ್ನು ನಾವು ಗಮನಿಸಲೇಬೇಕು. ಇದನ್ನು ಗಮನಿಸದೆ ಹೋದರೆ ನೆಕ್ಸ್ಟ್ ಇಯರ್ ಅವ್ರು ನಮ್ಮ ಹತ್ರ ಬರೋದಿಲ್ಲ. ಇದು ಭಾಳ ಸೂಕ್ಷ್ಮವಾಗಿರ್ತಕ್ಕಂಥ ವಿಚಾರ. ಇದು ರೈತ ಉತ್ಪಾದಕ ಸಂಸ್ಥೆಯನ್ನು ಮಾಡಿದ ಒಂದೇ ವರ್ಷಕ್ಕೆ ಇದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವರಿಗೆ ನಿರಂತರವಾಗಿ ನಾವು ತರಬೇತಿಗಳನ್ನು ನೀಡಬೇಕು. ಈಗ ಉದಾಹರಣೆಗಾಗಿ ನಮಗೆ 1,000 ಟನ್ ತೊಗರಿಯ ಒಂದು ಅವಶ್ಯಕತೆ ಇತ್ತು ಅಂದರೆ, ಅಥವಾ ಬೇಡಿಕೆ ಇತ್ತು ಅಂತಂದರೆ, ನಾವು ಕನಿಷ್ಠ ಮೊದಲನೇ ಯಾರಪ್ಪ ಎಷ್ಟು ಬೆಳೆಯೋರು, ಯಾವ ತಳಿ ಬೇಕು ಅವರಿಗೆ, ಇವೆಲ್ಲವುಗಳನ್ನು ನೀವು ಭಾಳ ಸ್ಪಷ್ಟವಾಗಿ ಅರ್ಥೈಸಿಕೊಂಡು ಇಂತಿಂಥ ರೈತರು ಇಂತಿಂಥ ತಳಿಗಳನ್ನು ಹಾಕಿ, ಇದಕ್ಕೆ ಜಾಸ್ತಿ ಬೇಡಿಕೆ ಇದೆ, ಇಂಥವುಗಳನ್ನೇ ನಾವು ಬೆಳೆಯೋಣ. ಒಂದು ಬೆಳೆಯ ಉದಾಹರಣೆ ಕೊಟ್ಟು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಈ ರೀತಿಯಾಗಿ ಬೆಳೆಗಳ ಒಂದು ಬೆಳವಣಿಗೆಯ ಪ್ರಮಾಣ, ಇವತ್ತು ಈ ವರ್ಷ ನಮಗೆ ಏನೋ ಈರುಳ್ಳಿಗೆ ಬೆಲೆ ಭಾಳ ಬಂತಂದ್ರೆ ಮುಂದಿನ ವರ್ಷ ಎಲ್ಲರೂ ಈರುಳ್ಳಿನ ಹಾಕೋದು, ಟೊಮ್ಯಾಟೋಕ್ಕೆ ಬೆಳೆ ಬಂತ ಅದಕ್ಕೆ ಅದನ್ನೇ ಹಾಕೋದು. ದಯವಿಟ್ಟು ಆ ತರಹದ ವ್ಯವಹಾರಗಳನ್ನು ರೈತ ಉತ್ಪಾದಕ ಸಂಸ್ಥೆಗಳು ಮಾಡಲಿಕ್ಕೆ ರೈತರಿಗೆ ಬಿಡಬಾರ್ದು. ಅವರಿಗೆ ಮಾರ್ಗದರ್ಶನ ಮಾಡತಕ್ಕಂಥ ವ್ಯವಸ್ಥೆ ಕೂಡ ಅಲ್ಲಿ ಆಗಬೇಕು. ಅವ್ರಿಗೇನು ಬೇಕು, ಯಾವ ಬೇಡಿಕೆ ಇದೆ, ಬೇಡಿಕೆ ಇದ್ದಂಥ ಅಂದರೆ ಮಾರ್ಕೆಟ್ ಬೇಸ್ಡ್ ಒಂದು ಪ್ರೊಡಕ್ಷನ್ ಅಂತ ಹೇಳ್ತೀವಿ ನಾವು. ಮಾರುಕಟ್ಟೆಯಲ್ಲಿ ಬೇಡಿಕೆ ಆಧಾರದ ಮೇಲೆ ಉತ್ಪನ್ನದ ಯೋಜನೆಗಳನ್ನು ನಾವು ರೂಪಿಸಬೇಕು. ಹಾಗೆ ಮಾಡಿದಾಗ ಮಾತ್ರ ನಾವು ಬೇರೆ ಬೇರೆ ಸಂಘ ಸಂಸ್ಥೆಗಳ ಜೊತೆಗೆ ವ್ಯವಹರಿಸಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಒಟ್ಟಾರೆ ಏನು ಹೇಳಬೇಕು ಅಂತಂದರೆ, ರೈತ ಉತ್ಪಾದಕ ಸಂಸ್ಥೆಗಳು, ಇದು ನಾನು ಹೇಳ್ತಾ ಇದ್ದೆ, ನಾನು ಮಾತನಾಡುವಾಗ ಆಕಾಶವಾಣಿಯ ಎಲ್ಲ ಸಹೋದ್ಯೋಗಿ ಮಿತ್ರರ ಜೊತೆಗೆ ಮಾತನಾಡುವಾಗ ನಾನು ಹೇಳ್ತಾ ಇದ್ದೆ ಏನು ಅಂದರೆ, ಇದು ಕೊನೆಯ ಅವತಾರ, ಇನ್ನು ಮುಂದಿನ ಅವತಾರಗಳಿಲ್ಲ. ರೈತರು ಕೇಳಲೇಬೇಕಿದ್ದೇನು, ಇಷ್ಟು ದಿವಸ ಎಲ್ಲ ನಾವು ನೋಡಿದ್ದೀವಿ, ಎಲ್ಲವುಗಳನ್ನು ಪ್ರಾರಂಭ ಮಾಡಿದ್ದೀವಿ, ಹಾಳು ಮಾಡಿದ್ದೀವಿ, ಮುಚ್ಚಿಕೊಂಡ್ಬಿಟ್ಟಿದ್ದೀವಿ. ಇದನ್ನೇನಾದರೂ ನಾವು ಮುಚ್ಚಿದ್ದೆ, ಆದರೆ ಇದ್ರ ಬಗ್ಗೆ ನಾವು ಸರಿಯಾಗಿ ಅರ್ಥೈಸಿಕೊಳ್ಳದೇನೆ, ಇದು ಒಂದು ಸ್ಕೀಮು, ಒಂದು ಯೋಜನೆ ಅಂತಕ್ಕಂಥ ಒಂದು ಕಲ್ಪನೆಯನ್ನು ಇಟ್ಟುಕೊಂಡು ಏನಾದರೂ ನಾವು ರೈತ ಉತ್ಪಾದಕ ಸಂಸ್ಥೆಗಳನ್ನು ಅರ್ಧಮರ್ಧ ಬೆಳೆಸೋದು, ಇವುಗಳನ್ನು ಸಾಯಿಸಲಿಕ್ಕೆ ಪ್ರಯತ್ನ ಮಾಡಿದ್ದೆ ನಾವು ಮಾಡಿದ್ದೆ, ಆದರೆ ಖಂಡಿತ ಹೇಳ್ತೀನಿ ಇದು ಕೊನೆಯ ಅವತಾರ. ಇನ್ಯಾವ ಹೊಸ ಅವತಾರಗಳು ಬರೋದಿಲ್ಲ. ರೈತ ಉತ್ಪಾದಕ ಸಂಸ್ಥೆಗಳನ್ನು ನಾವು ಬೆಳೆಸಬೇಕು, ಉಳಿಸ್ಬೇಕು, ಅವುಗಳಿಂದ ಇರತಕ್ಕಂಥ ಎಲ್ಲ ಲಾಭಾಂಶಗಳನ್ನು ರೈತರು ತಗೊಳ್ಬೇಕು. ಕೃಷಿಯನ್ನು ಒಂದು ಲಾಭದಾಯಕವಾಗಿರ್ತಕ್ಕಂಥ ಉದ್ದಿಮೆಯ ರೂಪಕ್ಕೆ ತರಬೇಕು ಅಂತಂದರೆ ನಾವು ಕೂಡ ಉದ್ದಿಮೆದಾರರ ರೀತಿಯಲ್ಲಿಯೇ ವಿಚಾರಿಸಬೇಕು. ಬರೇ ಕೃಷಿ ಎನ್ನುವಂಥದ್ದು ನಮ್ಮ ಹೊಟ್ಟೆಪಾಡಿಗೆ ಮಾಡುವಂಥ ವಿಚಾರ ಅಲ್ಲ, ಇದು ಸಣ್ಣ ಅತಿ ಸಣ್ಣ ರೈತರಿಗೂ ಕೂಡ ಒಂದು ಲಾಭದಾಯಕವಾಗಿರ್ತಕ್ಕಂಥ ಕಸಬು ಆಗಬೇಕು ಅಂತಂದರೆ ಈ ಸಂಘ ಸಂಸ್ಥೆಗಳ ಅವಶ್ಯಕತೆ ಇದ್ದೇ ಇದೆ. ಈಗ ಉದಾಹರಣೆಗಾಗಿ ಈಗ 2 ಎಕರೆ 3 ಎಕರೆ ಇರ್ತದೆ, ಒಂದು ಟ್ರ್ಯಾಕ್ಟ್ರು ಎಲ್ಲ ನೇಗಿಲು ಕುಂಟೆ ಎಲ್ಲ ತರೋಕ್ಕಾಗತ್ತಾ ನಮಗೆ? ಇಲ್ಲ. ರೈತ ಉತ್ಪಾದಕ ಸಂಸ್ಥೆಗಳು ರೈತರಿಗೆ ಬೇಕಾಗಿರ್ತಕ್ಕಂಥ ಬೀಜಗಳಿರ್ಬೋದು, ಗೊಬ್ಬರ ಇರ್ಬೋದು, ಕ್ರಿಮಿನಾಶಕ ಇರ್ಬೋದು, ಕೀಟನಾಶಕ ಇರ್ಬೋದು, ಕಳೆನಾಶಕ ಇರ್ಬೋದು, ನಿಮ್ಮ ಸಾವಯವ ಗೊಬ್ಬರಗಳಿರ್ಬೋದು, ಯಂತ್ರಗಳಿರಬೇಕು, ಉಪಕರಣಗಳಿರ್ಬೋದು, ಸ್ಪ್ರೇಯರ್ಸ್, ಎಲ್ಲವನ್ನು ಸೇವೆಯನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಈ ಸಂಘ ಸಂಸ್ಥೆಗಳಲ್ಲಿ ಮಾಡಲಾಗ್ತದೆ. ಹಾಗೆ ಮಾಡುವ ಮುಖಾಂತರ ರೈತರು ಬೇರೆಯವರ ಮೇಲೆ ಅವಲಂಬನವಾಗದೆ ಸ್ವಾವಲಂಬಿಗಳಾಗಿ ಈ ಒಂದು ಉತ್ಪಾದನೆಯನ್ನು ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಅವಶ್ಯಕತೆಯನ್ನು ತಮ್ಮಿಂದಲೇ ಅದನ್ನು ಮನಗಾಣ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಹಾಗಾಗಿ ನನ್ನ ಒಂದು ಕಳಕಳಿಯ ವಿನಂತಿ ಏನು ಅಂದರೆ, ಈ ಒಂದು ಸಂಘ ಸಂಸ್ಥೆಗಳು ನಿಮ್ಮ ಸಂಸ್ಥೆಗಳು, ಇದರ ಮಾಲೀಕರು ನೀವು. ಇವುಗಳನ್ನು ನೀವು ಉಳಿಸ್ಬೇಕು ಮತ್ತು ಬೆಳೆಸಬೇಕು. ಕೃಷಿ ನಮ್ಮಲ್ಲಿ ಉಳಿಬೇಕು ಅಂದರೆ ಈ ಸಂಸ್ಥೆಗಳು ಉಳಿಬೇಕು, ಬೆಳಿಬೇಕು. ಅದನ್ನು ನಾವು ಮಾಡದೆ ಹೋದರೆ, ಇದು ಒಂದು ಸ್ಕೀಮು, ನಾನು ವೈಯಕ್ತಿಕ ಲಾಭ ಏನಿದೆ ನನಗೇನು ಸಿಗುತ್ತೆ ಅನ್ನುವಂಥದ್ದಲ್ಲ, ಇದರ ಮಾಲೀಕರೇ ನೀವು. ಪ್ರತಿಯೊಂದು ಪ್ರಶ್ನೆಯನ್ನು ಕೇಳ್ತಕ್ಕಂಥ ಹಕ್ಕು ನಿಮಗಿದೆ. ಇದನ್ನು ನೀವು ತಿಳ್ಕೊಳ್ಳದೆ ಹೋದರೆ ಈ ಸಂಸ್ಥೆಗಳು ಬೆಳೆಯೋದಿಲ್ಲ. ಮೇವು ಮೆಲುಕು. ಮೇವಿನ ಬೆಳೆಗಳ ಬೇಸಾಯ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿಯ ಉದ್ಘಾಟನಾ ಸಮಾರಂಭ ಇದೇ ತಿಂಗಳ 17ರಂದು ಮಂಗಳವಾರ ಬೆಳಿಗ್ಗೆ 10 ಗಂಟೆಗೆ ಮಂಡ್ಯದ ವಿಸಿ ಫಾರ್ಮ್ನ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಕೋಲ್ಮನ್ ಸಭಾಂಗಣದಲ್ಲಿ. ಮೇವಿನ ಬೆಳೆಗಳ ಬೇಸಾಯ ಪ್ರಾತ್ಯಕ್ಷಿಕೆ ಜೊತೆಗೆ ಮೇವಿನ ತಳಿಗಳ ಬಿತ್ತನೆಯನ್ನು ಪಡೆಯುವ ಸುವರ್ಣ ಅವಕಾಶ ನಿಮಗಿದೆ. ಇದೇ ತಿಂಗಳ 17ರಂದು ಮಂಗಳವಾರ ಬೆಳಿಗ್ಗೆ 10 ಗಂಟೆಗೆ ಮೇವು ಮೆಲುಕು. ಮೇವಿನ ಬೆಳೆಗಳ ಬೇಸಾಯ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿಯ ಉದ್ಘಾಟನಾ ಸಮಾರಂಭ ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಕೋಲ್ಮನ್ ಸಭಾಂಗಣದಲ್ಲಿ. ಬನ್ನಿ ಭಾಗವಹಿಸಿ. ಕೊನೆಯ ಒಂದು ಸಣ್ಣ ವಿಚಾರ ಹೇಳಿ ನಾನು ನನ್ನ ಮಾತನ್ನು ಮುಗಿಸ್ತೇನೆ. ಏನು ಅಂತಂದರೆ, ಎಲ್ಲರೂ ಇಲ್ಲಿ ಕುಂತವ್ರೆಲ್ಲರೂ ನಿಮಗೆ ಬೇಕಾಗಿರ್ತಕ್ಕಂಥ ಗುಡಿಗುಂಡಾರಗಳಿಗೆ ಹೋಗ್ತಿರ್ತಾನೆ. ಗುಡಿಗುಂಡಾರಗಳಿಗೆ ಹೋಗುವಾಗ ಏನು ಮಾಡ್ತೀವಿ ನಾವು, ಹೊರಗಡೆ ಏನು ಬಿಡ್ತೀವಿ, ಪಾದರಕ್ಷೆಗಳನ್ನು ಹೊರಗಡೆ ಬಿಡ್ತೇವೆ, ಒಳಗಡೆ ಹೋಗ್ತೀವಿ. ನಲ್ಲಿ ಇದ್ದರೆ ಸ್ವಲ್ಪ ಜನ ಜಾಸ್ತಿ ಭಕ್ತರಿರ್ತಾರೆ, ಕೈ ಕಾಲು ಮುಖ ತೊಳಿತಾರೆ. ತಾಯಂದರಿದ್ದರೆ ಸ್ವಲ್ಪ ತಲೆ ಮೇಲೆಲ್ಲ ಆ ಕಡೆ ಕಣ್ಣೀರು ಸಿಡಿಸ್ಕೊಳ್ತಂದ್ರೆ ತಮ್ಮನ್ನು ತಾವು ಶುದ್ಧೀಕರಿಸಿಕೊಳ್ತಕ್ಕಂಥ ಪ್ರಯತ್ನ. ಒಳಗೆ ಮಂದಿರದಲ್ಲಿ ಹೋಗ್ತಾರೆ, ದೇವರ ಹತ್ರ ಏನು ಕೇಳ್ಕೋಬೇಕು ಅನ್ನೋದನ್ನು ಬೇಡ್ಕೊಳ್ತಾರೆ. ಬೇಡ್ಕೊಂಡು ಪಕ್ಕಕ್ಕೆ ಗಂಡ ಇರ್ತಾರೆ, ಮಕ್ಕಳಿರ್ತಾರೆ, ಯಾರು ಏನು ಬೇಡ್ಕೊಂಡಿವ ಅಂತ ಯಾರು ಒಬ್ರಿಗೊಬ್ರು ಚರ್ಚೆ ಮಾಡಲ್ಲ, ಹೌದಲ್ಲ. ವಾಪಸ್ ಹೋಗುವಾಗ ಮತ್ತೇನು ಮಾಡ್ತಾರೆ, ತಮ್ಮ ಪಾದರಾಕ್ಷಿಗಳನ್ನು ಹಾಕ್ಕೊಂಡು ಹೋಗ್ತಾರೆ. ಈ ಗುಡಿಗಳ ಮುಂದೆ ಈ ಪಾದರಾಕ್ಷಿಗಳನ್ನ ಇಡ್ಲಿಕ್ಕೆ ಒಂದು ವ್ಯವಸ್ಥೆ ಇರ್ತದೆ. ಅಲ್ಲಿ 1-2 ರೂಪಾಯಿ ತೊಗೊಳ್ತಾನೆ ಅವನು. ಆವಾಗ ಅದಿದ್ದರೂ ನಿಶ್ಚಿಂತ ಒಳಗೆ ಹೋಗಿರ್ತೀರಿ ನೀವು. ಹೊಸ ಚಪ್ಪಲ್ ಹಾಕ್ಕೊಂಡು ಬಂದು ಆ ವ್ಯವಸ್ಥೆ ಅಲ್ಲಿ ಇರಲಿಲ್ಲ ಅಂದ್ರೆ ಬಿಟ್ಟು ಹೋಗಿರ್ತೀರಿ. ಅರ್ಧ ಜೀವ ಅಲ್ಲೇ, ಅರ್ಧ ಜೀವ ಚಪ್ಪಲ್ ಮೇಲೆ ಯಾವನು ಇಡ್ತಾನೋ ಹಾಕ್ಕೊಂಡು ಹೋಗ್ತಾನೆ. ಇಲ್ಲಿನೂ ಕೂಡ ಅಷ್ಟೇ. ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ರೈತ ಉತ್ಪಾದಕ ಸಂಸ್ಥೆಗಳು ಇವು ಪವಿತ್ರ ಮಂದಿರಗಳಿದ್ದ ಹಾಗೆ. ಇಲ್ಲಿ ಬರಬೇಕು ಅಂದರೆ ನಿಮ್ಮ ಜಾತಿ, ನಿಮ್ಮ ಧರ್ಮ, ನಿಮ್ಮ ರಾಜಕೀಯ, ನಿಮ್ಮ ಬೇರೆ ವಿಚಾರಗಳನ್ನು ಹೇಗೆ ಪಾದರಕ್ಷೆ ಹೊರಗೆ ಬಿಡುತ್ತೀರಿ ಹಂಗೆ ಬಿಡ್ರಿ. ಬರೀ ರೈತರು ಅಂತಕ್ಕಂಥ ಹಣೆಪಟ್ಟಿಯನ್ನು ಕಟ್ಟಿಕೊಂಡು ಸಂಘದ ಸದಸ್ಯರಾಗ್ರಿ. ಇಲ್ಲಿ ಏನು ಲಾಭ ಇದೆ, ಇಲ್ಲಿ ಏನು ವ್ಯವಸ್ಥೆ ಇದೆ ಅನ್ನೋದು ತಗೊಳ್ಳಿ. ಹೋಗುವಾಗ ನಿಮ್ಮ ಲಗೇಜ್ ಹೊತ್ಕೊಂಡು ಹೋಗಿ. ಮತ್ತೆ ಇದನ್ನು ಮಾಡಿದರೆ ಮಾತ್ರ ಉಳಿತದೆ. ಅಲ್ಲಿ ನೀವು ಅವನು ಹಾಕ್ಕೊಂಡು ಒಳಗೆ ಬಂದರೆ ಹೇಗೆ ಬಿಡಲ್ಲ, ಅವನು ಯಾರು ಹಾಕ್ಕೊಂಡು ಬರ್ತಾರೋ ಅವ್ರನ್ನ ಬಿಡಬೇಡ್ರಿ ಒಳಗೆ. ಇದನ್ನು ಮಾಡದೆ ಹೋದರೆ ಇವು ಉಳಿಯಲ್ಲ. ಇದು ಒಂದೇ ನಾನು ಹೇಳ್ತಾ ಇರೋದು. ಇವು ಪವಿತ್ರ ಸಂಸ್ಥೆಗಳು, ನಮ್ಮ ಸಂಸ್ಥೆಗಳು, ಇದರ ಮಾಲೀಕ ನಾನು. ಇದನ್ನು ಉಳಿಸುವ, ಬೆಳೆಸುವ ಮತ್ತು ಮುಂದುವರಿಸ್ತಕ್ಕಂತಹ ಜವಾಬ್ದಾರಿ ನನ್ನದು ಅಂತಕ್ಕಂಥ ವಿಚಾರ ಇಟ್ಟುಕೊಂಡ್ರೆ ಸಂಘ ಸಂಸ್ಥೆಗಳು ಉಳಿತವೆ. ಹಾಗಾಗಿ ಇಲ್ಲಿ ಬಂದಿರತಕ್ಕಂಥ ಏನು ಪ್ರತಿನಿಧಿಗಳಿದ್ದೀರಿ, ನೀವು ಅದರ ಮಾಲೀಕರು. ಇದನ್ನೆಲ್ಲ ನಿಮ್ಮ ಸದಸ್ಯ ಮಿತ್ರರಿಗೆ ಹೇಳ್ರಿ. ನಿಮ್ಮ ಸಂಸ್ಥೆಯೂ ಕೂಡ ಒಂದು ಮಾದರಿ ಸಂಸ್ಥೆಯಾಗಿ ಹೊರಹೊಮ್ಮಬೇಕು. ಮತ್ತು ದೊಡ್ಡ ದೊಡ್ಡ ವ್ಯವಹಾರ, ಕರ್ನಾಟಕದಲ್ಲಿ 5 ಕೋಟಿಗಿಂತ ಹೆಚ್ಚು ವ್ಯವಹಾರ ಮಾಡತಕ್ಕಂಥ 100 ಎಫ್ ಪಿ ಒಗಳಿದ್ದಾವೆ. 15 ಕೋಟಿಗೆ ಮಿಕ್ಕಿ ಮಾಡತಕ್ಕಂಥ 50-60 ಇದ್ದಾವೆ. 70-80 ಕೋಟಿಗಳ ವ್ಯವಹಾರ ಮಾಡತಕ್ಕಂಥ ಅವ್ಯಾಕೆ ಅಲ್ಲಿಗೆ ಹೋದವು, ನಾವ್ಯಾಕೆ ಇಲ್ಲಿಗೆ ಇದೀವಿ ಅಂದರೆ ನಾವು ಅದನ್ನು ಅರ್ಥೈಸ್ಕೊಳ್ಳಿಲ್ಲ. ನಾವು ನಮ್ಮನ್ನು ಅದಕ್ಕೆ ವ್ಯವಹರಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಲಿಲ್ಲ. ಅವರೇನು IIM ಬೆಂಗಳೂರಲ್ಲಿ ಹೋಗಿ ಕಲ್ತು ಬಂದವರು ಯಾರೂ ಇಲ್ಲ, ಅಲ್ಲಿ ಎಲ್ಲ ನಮ್ಮ ರೈತರೇ. ಸೊ ಹಾಗಾಗಿ ಇದನ್ನು ಅರ್ಥೈಸ್ಕೊಳ್ಬೇಕಿದ್ದು ಏನು ವ್ಯವಸ್ಥೆ ಅನ್ನೋದನ್ನು ನಾವು ತಿಳಿಬೇಕು. ಮತ್ತು ಸಂಸ್ಥೆ ಅಲ್ಲಿ ತಪ್ಪು ಮಾಡಲಿಕ್ಕೆ ಅಡ್ಡ ಎಳೀಲಿಕ್ಕೆ ಪ್ರತಿ ಸಂಘ ಸಂಸ್ಥೆಯಲ್ಲಿ ಇರೋರೆ ಅವರು. ಸೊ ಹಾಗಾಗಿ ಯಾರು ಎಳ್ಕೊಂಡು ಆ ಕಡೆ ಕಡೆ ಹೋಗ್ತಿರ್ತಾರೆ ಅವ್ರನ್ನ ಕರೆದು ಮತ್ತೆ ಕಟ್ಟಬೇಕು. ಅವ್ರನ್ನ ಹಿಡಿದು ಕಂಬಕ್ಕೆ ಕಟ್ಟಿ ಅವ್ರಿಗೆ ತಿಳುವಳಿಕೆಯನ್ನು ಹೇಳಿ ಕಳಿಸ್ಬೇಕು. ಹಾಗೆ ಮಾಡಿ ನೀವು ಈ ಭಾಗದಲ್ಲಿರ್ತಕ್ಕಂಥ ರೈತ ಉತ್ಪಾದಕ ಸಂಸ್ಥೆಗಳು ಫಲಪ್ರದವಾಗಲಿ. ಇವತ್ತು ಆಕಾಶವಾಣಿ ಮಾಡಿರ್ತಕ್ಕಂಥ ಏನು ಒಂದು ಬಾನುಲಿ ಕಾರ್ಯಕ್ರಮ ಇದೆ, ಇದರ ಸೀರೀಸ್ ಆಫ್ ಪ್ರೋಗ್ರಾಮ್ಸ್ ಮಾಡ್ತಾ ಇದ್ದಾರೆ ಅವರು. ಯಾಕೆ ಅಂತಂದರೆ ಈ ಭಾಗದ ರೈತರಿಗೆ ಅದು ಉಪಯುಕ್ತವಾಗಲಿ ಅಂತಕ್ಕಂಥ ಒಂದು ಸದುದ್ದೇಶದಿಂದ ಅಂತಹ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಇವತ್ತಿನ ಈ ಒಂದು ಏನು ಒಂದು ಸ್ಪಂದನ ಕಾರ್ಯಕ್ರಮ ಏನು ಇಟ್ಟುಕೊಂಡಿದ್ದಾರೆ, ಈ ಕಾರ್ಯಕ್ರಮದಲ್ಲಿ ನನ್ನನ್ನು ಕರೆದು ಒಂದು 2 ವಿಚಾರಗಳನ್ನು ತಮ್ಮ ಜೊತೆಗೆ ಹಂಚಿಕೊಳ್ಳಿಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಈ ಒಂದು ಆಕಾಶವಾಣಿಯ ಉಪನಿರ್ದೇಶಕರು ಹಾಗೂ ಅವರೆಲ್ಲ ತಂಡದವರಿಗೆ ಮತ್ತೊಮ್ಮೆ ನಾನು ಏನೋ ಅಭಿನಂದನೆಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ರೈತ ಉತ್ಪಾದಕ ಸಂಸ್ಥೆಗಳ ಎಲ್ಲ ಪದಾಧಿಕಾರಿಗಳಿಗೆ ಮತ್ತೊಮ್ಮೆ ನಾನು ನಿಮ್ಮ ಸಂಸ್ಥೆಗಳನ್ನು ಕಟ್ಟಿ ಬೆಳೆಸಿ ಅದರ ಮಾಲೀಕರಾಗ್ರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನನ್ನ ಎರಡು ಮಾತುಗಳಿಗೆ ವಿರಾಮವನ್ನು ಹೇಳ್ತೇನೆ. ಎಲ್ಲರಿಗೂ ನಮಸ್ಕಾರ. ಕಂಪನಿ ಕಂಪನಿ ಕೂಡಿಸಿ ನಾವು ಲಾಭವ ಬೆಳೆಸೋಣ, ರೈತರ ಬವಣೆಗೆ ಸಾಲದ ಶೂಲಕ್ಕೆ ಕಡಿವಾಣ ಹಾಕೋಣ. ಮೈಸೂರು ಆಕಾಶವಾಣಿ ಆವರಣದಲ್ಲಿ ನಡೆದ ರೈತ ಉತ್ಪಾದಕ ಕಂಪನಿಗಳು ಹಾಗೂ ಖರೀದಿದಾರರ ಸಂವಾದ ಕಾರ್ಯಕ್ರಮದಲ್ಲಿ ಕೊಡಗು ವಿಶ್ವವಿದ್ಯಾಲಯದ ಮಾನ್ಯ ಕುಲಪತಿಗಳಾದ ಡಾಕ್ಟರ್ ಅಶೋಕ್ ಆಲೂರು ಅವರು ರೈತ ಉತ್ಪಾದಕ ಕಂಪನಿಗಳು, ಖರೀದಿದಾರರು ಮತ್ತು ಗ್ರಾಹಕರ ಸಹಯೋಗವನ್ನು ಕುರಿತು ಮಾತನಾಡಿದ ಅವತರಣಿಕೆಯನ್ನು ಇದುವರೆಗೆ ಆಲಿಸಿದಿರಿ. ಈಗ ಮೋಳೆ ರಾಜಣ್ಣ ಮತ್ತು ಸಂಗಡಿಗರಿಂದ ಮಂಟೇಸ್ವಾಮಿ ಕಾವ್ಯದ ಮುದ್ದಮ್ಮನ ಪ್ರಸಂಗ. ಗಜವದನ ಬೀಡುವೆ ಗೌರಿ ತನೆಯ ಜಗ ಬಂದಿತಾನೆ ಸುಧನರ ಪೊರವನೆ, ಗಜವದನ ಬೀಡುವೆ ಗೌರಿ ತನೆಯ ಜಗ ಬಂದಿತಾನೆ ಸುಧನರ ಪೊರವನೆ, ಗಜವದನ ಬೀಡುವೆ ಪಾಸಂಟು ಸಾಧಾರ ಪರಮ ಪವಿತ್ರನೆ, ಪಾಸಂಟು ಸಾಧಾರ ಪರಮ ಪವಿತ್ರನೆ ಮೋಸಕವಾದನೆ ಮುನಿ ಜನವೇನು ತನೆ, ಮೋಸಕವಾದನ ಮುನಿ ಜನವೇನು ತನೆ ಗಜವದನ ಬೇಡುವೆ ಗೌರಿ ತನೆಯ ಜಗ ಬಂದಿತಾನೆ ಸುಗನರ ಪೊರವನೆ ಗಜವದನ ಬೇಡುವೆ ಮೋಜದಿ ನಿಮ್ಮೆಯ ಪಾದವ ತೋರೆ, ಮೋಜದಿ ನಿಮ್ಮೆಯ ಪಾದವ ತೋರೆ ಸಾಧು ಬಂದಿತಾನೆ ಆಧಾರದಿಂದಲೇ, ಸಾಧು ಬಂದಿತಾನೆ ಆಧಾರದಿಂದಲೇ ಸರಸಿ ಜನ ಬಸೆ ಪುರಂದರ ವಿಠಲನೆ, ಸರಸಿ ಜನ ಬಸೆ ಪುರಂದರ ವಿಠಲನೆ ನಿರುತ್ತದಿ ನೆನೆ ಬಂತೆ ವಾರವನು ಕರುಣಿಸೋ, ನಿರುತ್ತದಿ ನೆನೆ ಬಂತೆ ವಾರವನು ಕರುಣಿಸೋ ಗಜವದನ ಬೇಡುವೆ ಗೌರಿ ತನೆಯ ಜಗ ಬಂದಿತಾನೆ ಸುಗನರ ಪೊರೆವನೆ ಗಜವದನ ಬೇಡುವೆ ಅಮ್ಮಜಿ ನಮಸ್ವಾರ್ವತಿ ಪದಿಯರ ಕರಮ ಬಡವನು ಮನಗ ಜ್ಯೋತಿ ಬಲಗಾರು ಮನಗ ಜ್ಯೋತಿ ಗುರುದೇವಾ ಅರಸುಗಳ ಮನಗ ಜ್ಯೋತಿ ಗುರುಸುಗಳ ಮನಗ ಜ್ಯೋತಿ ಗುರುಕಾರ ಮನೆ ಜ್ಯೋತಿ ಸತ್ತೋರ ಮನವಳಗ ಜ್ಯೋತಿ ಎತ್ತೋರ ಮನಗಳ ಜ್ಯೋತಿ ಕೂಲಿ ಹೇಳದಿ ಜಾತಿ ಒಳಗೆ ತುಡುಪ್ಪನ ಜ್ಯೋತಿ ದರಗ ದೊಡ್ಡಯ್ಯ ತುಂಬದ ಬುಧವಾರ ಸತ್ತುವಂತರ ಮುಗಿಯೊಳಗೆ ಎತ್ತು ಬೇಸುಂಡಿ ಅತ್ತಪ್ಪು ಹೊತ್ತಾಗಿ ನಿನ್ನ ಪಾದ ಕರುವಾಗಿ ದರಗ ದೊಡ್ಡಪ್ಪ ನಿನ್ನ ಕಳೆ ಉಂಟಪ್ಪ ಒಲ್ಲ ಮುತ್ತದ ಒಡೆಯವಪ್ಪ ಕಾಡಗಟ್ಟಿಗ ಮನ್ನಾವಪ್ಪ ಸೀತೆಯ ಸ್ವಾಮಿ ಬನ್ನಿ ಕಂಡಾಯ್ದ ಒಡೆಯ ಲಿಂಗಯ್ಯ ನೀವೆ ಬನ್ನಿ ಕಂಡಾಯ ಬಿಟ್ಟು ಗಂಡು ತಂಬೂರಾಯ ಕಂಡ ಕಾವಿ ಜೋಳಿಗೆ ತಂದೆ ಕಿಂಕಳಗ ಕಂಡ ಮುದ್ದಮ್ಮನ ಮನಗ ನನ್ನ ದೊಡ್ಡವರೇ ದೇವಾದಂತ ಸೀತೆಯ ಸ್ವಾಮಿ ಬನ್ನಿ ಮುದ್ದಮ್ಮನ ಮನಗ ನಮ್ಮಪ್ಪ ಪಾರಂಜ್ಯೋತಿ ದೊಡ್ಡವರೇ ಹೊರಟವರ ಮುದ್ದಮ್ಮನ ಮನೆಯ ತಂದ ದುರ್ರು ದುರ್ರು ನೋಡುತ್ತಾರ ಸೀತೆಯ ಸ್ವಾಮಿ ಬನ್ನಿ ಗುರುದೇವಾ ಬರಬರ ವಸ್ತು ಪಾವನ ಮೂರ್ತಿ ಪರಂಜ್ಯೋತಿ ದರಗ ದೊಡ್ಡವರು ಮುದ್ದಮ್ಮನ ಮನ ಅಬಾಕಲು ಗುರುಟಿದ್ದಾರ ಆ ಮುದ್ದಮ್ಮನ ಮನ ದುರ್ಗುಟ್ಟುಗಳು ನೋಡಿದ್ದಾರೆ ಬ್ರಹ್ಮಚಾರಿ ಮಡದಿ ಶರಣ ಮುದ್ದಮ್ಮನವರು ಕಾಮಜೇನ ಕಟ್ಟುಗಂಡು ಕರುವನೆ ಬಿಡುಗಂಡು ಮುದ್ದಿ ಮುಂದನ್ನೇ ಹಾಕೊಂಡು ಉತ್ತಿರ ಪಡ ತೀರ ಮಣ್ಣಾಯಿತಂತೇಳಿ ಚಿನ್ನ ತೋಟದ ಮ್ಯಾಲ ಕೂತುಗಣ ಮುತ್ತಮ್ಮ ಎಳೆಯ ಕೆಂಬ ಚಾರಿಗ ಉಳ ಕಾಮಜೇನ ಕರದಳಂತ ಶಿದಯ್ಯ ಮಾರಳ್ಳಿ ಒಳಗ ಲಿಂಗಯ್ಯ ನೀವೇ ಬನ್ನಿ ಎಳೆಯ ಕೆಂಬ ಚಾರಗ ಉಳ ಕಾಮಜೇನ ಕರವಾಗ ಅಪ್ಪ ಪಾರಂಜೋತಿ ಮುದ್ದಮಾನ ದುಡುವ ಸ್ವಲ್ಪ ನೋಡಬೇಕು ಅಂದದಂತ ಶಿದಯ್ಯ ಸ್ವಾಮಿ ಬನ್ನಿ ಕಂಡೈರ ಒಡೆಯ ಲಿಂಗಯ್ಯ ನೀವೇ ಬನ್ನಿ ಈ ಯಾವಾಗ ಮುದ್ದಮ್ಮನ ದುಡ ನೋಡಬೇಕು ಅಂತ ಪಂಚಾಳ ಪರಂಜ್ಯೋತಿ ದರ ದೊಡ್ಡೂರು ಅರವನು ಗುರು ಭಿಕ್ಷಾ ಗುರು ಪಡೆದ ಭಿಕ್ಷಾ ಸಡಗರು ಸಂಗಣ ಭಿಕ್ಷಾ ಆದಿ ಎಲವಾರು ಭಿಕ್ಷಾ ಜ್ಯೋತಿಲಿಂಗ ಭಿಕ್ಷಾ ದರ ತಂದೊರ ಭಿಕ್ಷಾ ನನ್ನ ದರಗ ದೊಡ್ಡರ ಭಿಕ್ಷಾ ಮೂತ್ರಳೆ ಭಿಕ್ಷಾ ನನ್ನ ಮುಕ್ಕಳ್ಳೇಶ್ವರ ಭಿಕ್ಷಾ ಉತ್ತರ ದೇಶದ ಭಿಕ್ಷಾ ಕಂಡರ ಭಿಕ್ಷಾ ಮುದ್ದಮ್ಮನ ಮನ ಒಳಗ ಮೊದಲು ಭಿಕ್ಷಾ ಹಂಗಾರಂತ ಸೀತೆಯ ಸ್ವಾಮಿ ಬನ್ನಿ ಗುರುದೇವಾ ಗಂಗಾಧಾರ ಲಿಂಗಯ್ಯ ಬನ್ನಿ ಯಾವಾಗ ಮಹಾನುಭಾವ ದರ್ಗ ದೊಡ್ಡವರು ಶರಣಿಯಾದ ಮುದ್ದಮ್ಮನ ಮುಂಬಾಗಿಲು ಭಿಕ್ಷಾ ಸಾರಿದ್ದಾರ ಅಪ್ಪಾಜಿಯವರು ಸಾರು ಅಂತ ಸಬ್ತ ಕಾಮಗೇನ ಕರೆ ಅಂತ ಸಬ್ತಕ್ಕ ಮುದ್ದಮ್ಮನ ಕೇಳಾಗಲಿಲ್ಲ ಅಷ್ಟೊತ್ತು ನೋಡವರ ಇಷ್ಟೊತ್ತು ನೋಡವರ ಅಪ್ಪ ಪಾರಂಜೋತಿ ಎಪ್ಪತ್ತೇಳು ಕುಡು ಜಡಿಯ ತಂದ ಎಡಕ ಬಲಕ ಉದುರುತ್ತಾಳ ಶಿದಯ್ಯ ಸ್ವಾಮಿ ಬನ್ನಿ ಮಾರಳ್ಳಿ ಒಳಗ ಲಿಂಗಯ್ಯ ನೀವೇ ಬನ್ನಿ ಮನ ಒಳಗಿದ ಕಂಡು ನನ್ನ ಭಾಗ್ಯವಂತನ ಮಡದಿ ಕರದ ಕಾಂಚನ ಕೊಟ್ಟು ಮುರದಲ್ಲಿ ಭಿಕ್ಷವಾಗಿಡಿ ಮುರುವಾದಿ ಮಾಡಲಿಲ್ಲ ಇಲ್ಲೇ ಇದರ ಕಂದ್ರ ನವಕ್ಕೆ ನವದಾಗ ನನ್ನ ಮನ ಒಳಗ ಆಗಿಲ್ಲ ಕೊಡ್ತೀನಿ ಅಂತ ಹೇಳಿದ್ರ ತಾಮ್ರ ತಗಡದ ಕಾಸು ಕೈಯೊಳಗ ಆಗಿಲ್ಲ ಮುಂದಕ್ಕೆ ಹೋಗುವಂತ ಅವಳು ಮೂರು ಮಾತಾಡಲಿಲ್ಲ ಇವರಟ್ಟ ಒಳಗಿರ ಮರ್ಮಾನ ಎಷ್ಟು ಅಂತ ಹೇಳಲಪ್ಪ ಸಿದಯ್ಯ ಸ್ವಾಮಿ ಬನ್ನಿ ಗುರುದೇವಾ ಭಾಗ್ಯವಂತನ ಮಡದಿ ದೂರು ಮ್ಯಾಗಲ ಜ್ಞಾನ ನಿಮ್ಮಂತ ಬುಲಗಾರರಿಗೆ ಉಳು ಸಿರಿ ಮ್ಯಾಗಲ ಜ್ಞಾನ ನಿನ್ ಸಿರಿ ಸಂಪತ್ತ ನಾಳ ನೋಡುತ್ತೀನಿ ಅಂದರಂತ ಶಿದಯ್ಯ ಸ್ವಾಮಿ ಬನ್ನಿ ಗುರುದೇವಾ ಗಂಗಾಧಾರ ಲಿಂಗಯ್ಯ ಬನ್ನಿ ಯಾವಾಗ ಮಹಾನುಭಾವ ದರ್ಗ ದೊಡ್ಡವರು ಹೇಳಿದರು ಶರಣಿಯಾದ ಮುದ್ದಮ್ಮ ಕರೆದ ಕಾಂಚಾಣ ಕೊಟ್ಟು ಮರದಲ್ಲಿ ಭಿಕ್ಷಾ ಕೊಟ್ಟು ಮರವಾದಿ ಮಾಡಲಿಲ್ಲ ಇಲ್ಲಿ ನವಕ್ಕೆ ನಮಗಾನ ನನ್ನ ಮನೆಯೊಳಗಿಲ್ಲ ಕೊಡ್ತೀನಿ ಅಂತೇಳರ ತಾಮ್ರ ತಗಡ ಕಾಸು ನನ್ನ ಕೈಯೊಳಗಿಲ್ಲ ಮುಂದಕ್ಕೆ ಹೋಗುವಂತ ಮೂರು ಮಾತಾಡಲಿಲ್ಲ ಜಗತ್ತದಲ್ಲಿ ಬಡವ್ರಿಗೆ ದೇವ್ರ ಮ್ಯಾಗಲಿಗೆ ಅನ ಅಥವಾ ಬಲಗಾರರ ಸಿರಿ ಸಂಪತ್ತಿನ ಮ್ಯಾಗಲಿಗೆ ಸಿರಿ ಸಂಪತ್ತು ನೋಡ್ತೀನಿ ಅಂತ ದರ ದೊಡ್ಡ ಮುತ್ತು ನಾ ಜೋಳದ ಅಪ್ಪ ಪಾರಂಜೋತಿ ಕಪ್ಪು ಹೊದುಳ್ತವ ತಗದಾರಂತ ಕಾಮದೇನಗೆ ಇಟ್ಟಾರಯ್ಯ ಸ್ವಾಮಿ ಬನ್ನಿ ಕಂಡೈರ ವಡ ತಗದೋ ಉತ್ತರದೇ ನಮ್ಮಪ್ಪ ಕಾಮಜೇನಿಟ್ಟವರ ಎತ್ತಿನ ಮಾನ ದುಳ್ತ ಕಾಮಜೇನ ಬಿದ್ದೈತ ಕಾಮಜೇನು ಬಿದರಿ ತಂತ ಕಾಲ ನಾದರ ಎತ್ತಿ ತಂತ ಸಿದಯ್ಯ ಸ್ವಾಮಿ ಬನ್ನಿ ಗುರುದೇವ ಯಾವ ಕಪ್ಪು ದುಳಿತವನ್ನು ತೆಗೆದು ಕಾಮಜೇನ ಇಟ್ಟಿದ್ದಾರೆ ದರ್ಗ ದೊಡ್ಡವರು ಹೌದು ಕಾಮಜೇನ ಬೆದರಿ ಕಾಲನೆತ್ತಿ ಕರೆಯಂಡೆ ಆ ಪಠೀರನ್ನು ಬಿಡುತ್ತೆ ಅಂಡಾವಳಗಿದ್ದಾಲ್ ಭೂಮಿ ಪಾಲಾಯಿತು ಹೌದು ಅಂಡೊಂದು ಕಮಂಟಗ ತೂಕ ರಾತಿದ್ದು ಮುದ್ದಿ ಹಿಂದೆ ಕಮಂಟಗಂಡ ಆ ಬಾಗಲ್ ನಿಂತರೆ ದೂರ ಮುದ್ದಿ ದುರ್ರು ದುರ್ರ ನೋಡುತ್ತಾಳ ಸಿದಯ್ಯ ಸ್ವಾಮಿ ಬನ್ನಿ ಮುದ್ದಮ್ಮನವರೇ ಬಾಗಲ್ ನಿಂತರ ದೇವ್ರ ನನ್ನ ಭಾಗ್ಯವಂತನ ಮಡದಿ ಒಳ ದುರ್ಗುತ್ಕೊಂಡು ನೋಡವಳ ಮಾಯವೇಷದಿಂದ ಬಂದಿರುವ ನಮ್ಮಪ್ಪ ಅನ್ನದು ಮುದ್ದು ಗೊತ್ತಾಗಲಿಲ್ಲ ಅಪ್ಪ ದೇವ್ರ ಕಂಡಳಂತ ನೋಡ್ಕೊಳ್ಳ ಕಂಡಳಂತ ಶಿದಯ್ಯ ಸ್ವಾಮಿ ಬನ್ನಿ ಆ ದಾರಿ ಮಡದಿ ಮಾಯವೇಷದಿಂದ ಬಂದಿರುವ ಮಹಾನುಭಾವ ದರ್ಗ ದೊಡ್ಡವರು ಅನ್ನೋದು ಮುದ್ದಮ್ಮನ ಗೊತ್ತಾಗಲಿಲ್ಲ ಹೌದು ಅಪ್ಪ ದೇವ್ರ ಕಂಡ ನರ್ಕನಲ್ಲಿ ಕಡಿದಿದ್ದಾಳೆ ಎಲ್ಲ ಉಚ್ಚ ಮುಂಡ ಮಗನ ಹೌದು ಇಂದು ಲತ್ತು